ಅಭಿವೃದ್ಧಿಗಾಗಿ ಪ್ಲೇಸ್ಮೆಂಟ್ ಅಂಡ್ ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ವತಿಯಿಂದ ಮೊದಲನೇ ಸೆಮಿಸ್ಟರ್ನಿಂದಲೇ ವಿಶೇಷ ತರಬೇತಿ. 2021-22 ಶೈಕ್ಷಣಿಕ ವರ್ಷದಲ್ಲಿ 200ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವಿವಿಧ ಕಂಪನಿಗಳಲ್ಲಿ ನೇಮಕಾತಿ ಹೊಂದಿ ದಾಖಲೆ ಬರೆದಿದ್ದಾರೆ. ಕೆರಿಯರ್ ಗೈಡೆನ್ಸ್ ಸೆಲ್ ಮುಖಾಂತರ ಸೂಕ್ತ ವೃತ್ತಿ ಮಾರ್ಗದರ್ಶನ. ಇಂದೇ ಸಂಪರ್ಕಿಸಿ ರಾಜೀವ್ ತಾಂತ್ರಿಕ ಮಹಾವಿದ್ಯಾಲಯ ಹಾಸನ. ಮೊಬೈಲ್ 7892693110 ಅಂಡ್ 9845792787. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳ ದಿನದ ಸಂದರ್ಭದಲ್ಲಿ ಈ ಪ್ರಾಣಿಜನ್ಯ ರೋಗಗಳು ಅಂತ ಅಂದ್ರೆ ಏನು, ಇವುಗಳ ತೀವ್ರತೆ ಹೇಗಿರುತ್ತೆ, ಇದು ಬಾರದ ಹಾಗೆ ತಡೆಗಟ್ಟತಕ್ಕಂಥದ್ದು ಹೇಗೆ, ಬಂದರೆ ಏನೆಲ್ಲ ಅನಾಹುತಗಳು ಸಂಭವಿಸುತ್ತೆ ಅನ್ನುವಂಥ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡ್ತೇವೆ. ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಅನೇಕ ಸಾಂಕ್ರಾಮಿಕ ರೋಗಗಳು ಬೇರೆ ಬೇರೆ ಪ್ರಾಣಿಗಳಿಂದ ನಮಗೆ ಹರಡುತ್ತೆ ಅನ್ನುವಂಥದ್ದು. ಅದೇ ರೀತಿ ನಮ್ಮ ಕೆಲವು ಕಾಯಿಲೆಗಳು ಕೂಡ ಪ್ರಾಣಿಗಳಿಗೆ ಹರಡುವಂತಹ ಸಾಧ್ಯತೆಯೂ ಕೂಡ ಇದೆ. ಈ ನಿಟ್ಟಿನಲ್ಲಿ ಯಾವ್ಯಾವ ರೋಗಗಳು ಪ್ರಾಣಿಗಳಿಂದ ಮನುಷ್ಯರಿಗೆ ಬರುತ್ತೆ, ಮನುಷ್ಯರಿಂದ ಪ್ರಾಣಿಗಳಿಗೆ ಯಾವೆಲ್ಲ ರೋಗಗಳು ಹರಡುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಸಾರ್ವಜನಿಕ ಆರೋಗ್ಯ ಹಾಗೂ ಸಮುದಾಯ ರೋಗ ಅಧ್ಯಯನ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗಪ್ಪ ಕರಬಸನ್ನವರ್ ಇವರು ನಮ್ಮೊಂದಿಗೆ ಇದ್ದಾರೆ. ನಾಗಪ್ಪ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ಅನ್ನುವಂಥದ್ದನ್ನ ನಾವು ಆಗಾಗ್ಗೆ ಕೇಳ್ತಾ ಇರ್ತೇವೆ, ಹಾಗಂದ್ರೆ ಏನು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು? ಅಂದ್ರೆ ಪ್ರಾಣಿಗಳು ಮತ್ತು ಮನುಷ್ಯನ ನಡುವೆ ನೈಸರ್ಗಿಕವಾಗಿ ಹರಡ್ತಕ್ಕಂತ ಸೋಂಕುಗಳು ಅಂತ ಅನ್ಬೋದು ನಾವು. ಇವುಗಳನ್ನ ನಾವು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ಅಂತ ಅಂತೀವಿ. ಈ ವ್ಯಾಖ್ಯಾನವನ್ನ ಸುಮಾರು 1959 ಘಟಿತವಾದ ವಿಶ್ವ ಆರೋಗ್ಯ ಸಂಸ್ಥೆ ಹಾಗೂ ವಿಶ್ವ ಆಹಾರ ಹಾಗೂ ಕೃಷಿ ಸಂಸ್ಥೆ ಇವುಗಳ ಒಂದು ಜಂಟಿ ಸಮಿತಿಯಲ್ಲಿ ಇದರ ಒಂದು ವ್ಯಾಖ್ಯಾನವನ್ನು ಕೊಡಲಾಯಿತು. ಉದಾಹರಣೆಗೆ ಹೇಳಬೇಕು ಅಂದ್ರೆ ಹುಚ್ಚುನಾಯಿ ರೋಗ. ಹುಚ್ಚುನಾಯಿ ರೋಗ ಅಥವಾ ರೆಬಿಸ್ ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡ್ತದೆ. ಅದೇ ರೀತಿ ಕ್ಷಯ ರೋಗ ಇರ್ಬೋದು, ಟ್ಯೂಬರ್ಕ್ಲೋಸಿಸ್ ಅಂತೀವಿ, ನೆರಡಿ ರೋಗ ಆಂಥ್ರಾಕ್ಸ್ ಅಂತೀವಿ, ಇವುಗಳು ಮನುಷ್ಯ ಮತ್ತು ಪ್ರಾಣಿಗಳ ನಡುವೆ ಹರಡ್ತವೆ. ಇಂತಹ ಒಂದು ರೋಗಗಳನ್ನು ನಾವು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ಅಂತ ಅಂತೀವಿ. ಇಂಗ್ಲಿಷಲ್ಲಿ ನಾವು ಇದಕ್ಕೆ ಜೂನೋಸಿಸ್ ಅಂತೀವಿ. ಜೂನ್ ಅಂದ್ರೆ ಪ್ರಾಣಿ, ನೋಸಿಸ್ ಅಂದ್ರೆ ರೋಗ, ಜೂನೋಸಿಸ್ ಅಂದ್ರೆ ಪ್ರಾಣಿಜನ್ಯ ರೋಗಗಳು ಅಂತ. ಇವುಗಳೆಲ್ಲ ಸೋಂಕುಗಳೇ, ಸೂಕ್ಷ್ಮಾಣುಜೀವಿಗಳಿಂದ ಬರ್ತಕ್ಕಂತ ರೋಗಗಳು. ಈ ಒಂದು ಪದದ ಬಳಕೆಯನ್ನ ಪ್ರಥಮವಾಗಿ ಪ್ರಖ್ಯಾತ ವೈದ್ಯರಾದ ರುಡಾಲ್ಫ್ ವಿರ್ಚಾರ್ ಅವರು ಮಾಡಿದ್ರು. ನಮಗೆಲ್ಲ ಗೊತ್ತೇ ಇದೆ, ಪ್ರಾಣಿಗಳು ಮತ್ತು ಮನುಷ್ಯರು ಜೊತೆ ಜೊತೆಯಾಗಿ ವಿಕಸನ ಹೊಂದಿದವು ಕಾಲಾನುಕ್ರಮದಲ್ಲಿ. ಸೊ ಈ ಒಂದು ರೋಗಾಣುಗಳು ಉಭಯವಾಗಿ ಮನುಷ್ಯನಲ್ಲಿಯೂ ಮತ್ತು ಪ್ರಾಣಿಗಳಲ್ಲಿಯೂ ಒಂದು ಹೊಂದಾಣಿಕೆ ಮಾಡಿಕೊಂಡು ಮನುಷ್ಯನಲ್ಲಿ ಮತ್ತು ಪ್ರಾಣಿಗಳಲ್ಲಿ ರೋಗಗಳನ್ನು ಉಂಟು ಮಾಡ್ತಾ ಇದ್ದಾವೆ. ಇಂಥ ಒಂದು ಶೇರ್ಡ್ ಇನ್ಫೆಕ್ಷನ್ಗಳನ್ನು ನಾವು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ಅಥವಾ ಜುನಾಟಿಕ್ ಡಿಸೀಸಸ್ ಅಥವಾ ಜುನೋಸಿಸ್ ಅಂತ ಕರಿತೀವಿ. ಈ ವಿಶ್ವ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಕ್ಕಾಗಿಯೇ ಒಂದು ದಿವಸವನ್ನು ನಿಗದಿಯನ್ನು ಮಾಡಲಾಗಿದೆ. ಜುಲೈ 6 ಅದನ್ನು ಪ್ರತಿ ವರ್ಷವೂ ಕೂಡ ಆಚರಣೆಯನ್ನು ಕೂಡ ಮಾಡಲಾಗುತ್ತೆ. ಏನು ಈ ದಿವಸದ ವಿಶೇಷ? ಈ ರೋಗದ ಒಂದು ವಿಶೇಷತೆ ಏನಪ್ಪಾ ಅಂದರೆ, ಲೂಯಿಸ್ ಪಾಶ್ಚರ್ ಅವರು ಫ್ರೆಂಚ್ ರಸಾಯನ ಶಾಸ್ತ್ರಜ್ಞರು ಆಗಿದ್ದರು. ಅವರು ಜೋಸೆಫ್ ಮಿಸ್ಟರ್ ಅನ್ನುವಂಥ ಒಬ್ಬ ಹುಡುಗನಿಗೆ ರೆಬಿಸ್ ವಿರುದ್ಧವಾಗಿ ಲಸಿಕೆಯನ್ನು ಹಾಕಿಸಿದರು. ಆ ದಿನ ಜುಲೈ 6, 1885. ಇದರ ಒಂದು ನೆನಪಿಗೋಸ್ಕರ ವಿಶ್ವ ಆರೋಗ್ಯ ಸಂಸ್ಥೆಯು ಜುಲೈ 6 ಜಾಗತಿಕ ಅಥವಾ ವಿಶ್ವ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳ ದಿನ ಅಂತ ಹೇಳಿ ಆಚರಣೆಗೆ ತಂದಿತು. ಇದರ ಒಂದು ಪ್ರಮುಖ ಉದ್ದೇಶ ಜನರಲ್ಲಿ ಈ ಒಂದು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಅರಿವು ಮೂಡಿಸುವುದು, ಜಾಗೃತಿ ಮೂಡಿಸುವುದು ಮತ್ತು ಇವುಗಳ ಒಂದು ತಡೆಗಟ್ಟುವಂತಹ ಒಂದು ಕ್ರಮಗಳನ್ನು ಕೈಗೊಳ್ಳುವ ಸಲುವಾಗಿ. ಆ ಕಾರಣದಿಂದಾಗಿ ನಾವು ಪ್ರತಿ ವರ್ಷವೂ ಕೂಡ ಜುಲೈ 6 ವಿಶ್ವ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗದ ದಿವಸ ಅಂತ ಹೇಳಿ ಆಚರಣೆಯನ್ನ ಮಾಡಲಾಗುತ್ತೆ. ಮಾನವರ ಜೀವನದಲ್ಲಿ ಈ ಪ್ರಾಣಿಗಳ ಪಾತ್ರ ಎಂಥದ್ದು? ಯಾಕೆ ಅಂತ ಅಂದ್ರೆ ರೋಗ ಬರುತ್ತೆ ಅಂದಾಕ್ಷಣ ನಾವು ಅದನ್ನ ದೂರ ಇಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅವುಗಳ ಜೊತೆ ನಾವು ಕೂಡ ಸಹಬಾಳ್ವೆಯನ್ನ ಮಾಡಬೇಕು. ಈ ನಿಟ್ಟಿನಲ್ಲಿ ಅವುಗಳ ಪಾತ್ರ ಎಂಥದ್ದು? ಮನುಷ್ಯನ ಜೀವನದಲ್ಲಿ ಪ್ರಾಣಿಗಳು ಒಂದು ಅವಿಭಾಜ್ಯ ಅಂಗವಾಗಿ ಹೋಗ್ಬಿಟ್ಟವೆ. ಈ ಪ್ರಾಣಿಗಳ ಇಲ್ಲದೆ ಇರುವಂತಹ ಒಂದು ಮನುಷ್ಯನ ಜೀವನವನ್ನು ಉಹಿಸ್ಲಿಕ್ಕೂ ಸಾಧ್ಯವಿಲ್ಲ. ದೈನಂದಿನ ಒಂದು ಚಟುವಟಿಕೆಗಳಲ್ಲಿ ನಾವು ಏನಾದರೂ ನೋಡೋದಾದ್ರೆ ಈ ಜಾನುವಾರುಗಳು ಮತ್ತು ಕುಕ್ಕಟ ಮತ್ತು ಇತರೆ ಪ್ರಾಣಿಗಳು ಹಲವಾರು ರೀತಿಯಲ್ಲಿ ಒಂದು ಪಾತ್ರವನ್ನು ಮನುಷ್ಯನ ಜೀವನದಲ್ಲಿ ವಹಿಸ್ತವೆ. ಉದಾಹರಣೆಗೆ ಹೇಳಬೇಕಂದ್ರೆ ಆಹಾರ ಪೂರೈಕೆ, ಕೆಲವು ಪ್ರಾಣಿಗಳು ಹಾಲು ಕೊಡ್ತವೆ, ಕೆಲವೊಂದು ಪ್ರಾಣಿಗಳು ಮಾಂಸ ಕೊಡ್ತವೆ, ಕೆಲವೊಂದು ಮೊಟ್ಟೆ ಕೊಡ್ತವೆ. ಇನ್ನು ಕೆಲವೊಂದು ಪ್ರಾಣಿಗಳು ಕೆಲಸ ಮಾಡ್ತವೆ, ಕೆಲವೊಂದು ಉಣ್ಣೆ ಕೊಡ್ತವೆ, ಇನ್ನೊಂದು ಮೌಲ್ಯಭರಿತವಾದಂತಹ ಕೂದಲನ್ನ ಕೊಡ್ತವೆ, ಗೊಬ್ಬರನ್ನ ಕೊಡ್ತವೆ ಕೃಷಿಗೋಸ್ಕರ. ಹೌದು. ಇನ್ನು ಕೆಲವು ಪ್ರಾಣಿಗಳನ್ನ ನಾವು ಮನೆಗಳಲ್ಲಿ ಮುದ್ದಿಗಾಗಿ ಸಾಕಣೆ ಮಾಡ್ತೀವಿ, ನಾಯಿ ಇರಬಹುದು, ಬೆಕ್ಕು ಇರಬಹುದು, ಈ ತರ ಪಕ್ಷಿಗಳಿರಬಹುದು. ಪ್ರಾಣಿ ಸಂಗ್ರಹಾಲಯಗಳಲ್ಲಿ ವನ್ಯಜೀವಿಗಳಿರ್ತವೆ, ಅವುಗಳನ್ನು ನಾವು ನೋಡಿ ಆನಂದ ಪಡ್ತೀವಿ. ಕೆಲವೊಂದು ಪ್ರಾಣಿಗಳನ್ನ ಸವಾರಿ ಮಾಡ್ತೀವಿ, ಕುದುರೆ, ಕತ್ತೆ, ಹೆಸರುಗತ್ತೆ, ಒಂಟೆ, ಸೇನೆಯಲ್ಲಿಯೂ ಕೂಡ ಇವುಗಳನ್ನ ಬಳಸ್ತಾರೆ. ಅದರ ಜೊತೆಗೆ ಸೇನೆಯಲ್ಲಿ ನಾಯಿಯನ್ನ ಬಳಸ್ತಾರೆ. ಮತ್ತೆ ಮಾನಸಿಕ ಆರೋಗ್ಯ ಕಾಪಾಡಲಿಕ್ಕೆ ಪ್ರಾಣಿಗಳು ಬಹಳ ಸಹಕಾರಿಯಾಗಿವೆ. ವಿಧಿವಿಜ್ಞಾನ ಪರೀಕ್ಷೆಯಲ್ಲಿ ಈಗ ಕಳ್ಳರನ್ನ ಹಿಡಿಯಲಿಕ್ಕೆ, ಅಪರಾಧಗಳನ್ನು ಹಿಡಿಯಲಿಕ್ಕೆ ಆಗಿರಬಹುದು, ಅಥವಾ ಬಾಂಬ್ ಹಿಡಿಯಲಿಕ್ಕೆ ಆಗಿರಬಹುದು, ಈ ರೀತಿ ಕೂಡ ಬಳಸ್ತಾರೆ. ಇವನ್ ಪ್ರಯೋಗಾಲಯಗಳಲ್ಲಿ ರೋಗ ತನಿಖೆಯಲ್ಲಿಯೂ ಕೂಡ ಈ ಒಂದು ಪ್ರಾಣಿಗಳು ಸಹಕಾರ ಮಾಡ್ತವೆ. ಸೊ ಈ ರೀತಿ ಮಾನವನ ಜೀವನ ಪ್ರಾಣಿಗಳಿಲ್ಲದೆ ಅಪೂರ್ಣ. ಸೊ ಪ್ರಾಣಿಗಳು ಮತ್ತು ಮಾನವನ ಒಡನಾಟ ಅನಾದಿ ಕಾಲದಿಂದಲೂ ನಮ್ಗೆ ಇದೆ. ಹೌದು, ಈಗಲೂ ಕೂಡ ಇದೆ, ಇನ್ನು ಮುಂದೆಯೂ ಕೂಡ ಇರಬೇಕಾಗುತ್ತೆ. ಯಾಕೆ ಅಂತ ಅಂದ್ರೆ ನಮ್ಮಿಂದ ಪ್ರಾಣಿಗಳಿಗೆ ಇಷ್ಟು ಅನುಕೂಲ ಆಯ್ತು, ಏನು ಉಪಯೋಗ ಆಯ್ತು ಅನ್ನೋದಕ್ಕಿಂತ ಕೂಡ ಪ್ರಾಣಿಗಳಿಂದ ನಮಗೆ ಸಾಕಷ್ಟು ಅನುಕೂಲ ಅನ್ನುವಂಥದ್ದು ಲಭಿಸ್ತಾ ಇದೆ. ಹಾಗಾಗಿ ಪ್ರಾಣಿಗಳ ಜೊತೆಯಲ್ಲಿ ನಾವು ಒಡನಾಟವನ್ನ ಇಟ್ಕೊಳ್ಳೇಬೇಕಾಗುತ್ತೆ. ಈ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ಅಂತ ಹೇಳಿ ತಾವಾಗ್ಲೇ ಹೇಳಿದ್ರಿ, ಈ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ಏನಿದ್ದಾವೋ ಈ ರೋಗಗಳನ್ನು ಹರಡ್ತಕ್ಕಂತಹ ರೋಗ ಕಾರಕಗಳು ಯಾವ್ಯಾವ? ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ಅಂದ ತಕ್ಷಣ ಅದಕ್ಕೆ ಕಾರಣ ಏನು ಅಂತ ನಾವು ನೋಡಿದಾಗ ಇದರಲ್ಲಿ ಹಲವಾರು ವಿಧಗಳಿದ್ದಾವೆ. ಸೂಕ್ಷ್ಮಾಣು ಜೀವಿಗಳಿಂದ ಬರ್ತಕ್ಕಂಥ ಈ ಒಂದು ಕಾಯಿಲೆಗಳು ಅಥವಾ ಸೋಂಕುಗಳು ಒಂದು ಜೀವಾಣು ಅಥವಾ ಬ್ಯಾಕ್ಟೀರಿಯಾಗಳಿಂದ ಬರ್ತಕ್ಕಂಥವು, ನೆರಡಿ ರೋಗ ಇರಬಹುದು, ಲಿಸ್ಟೀರಿಯಾ ಇರಬಹುದು, ವೈರಾಣುವಿನ ಬರ್ತಕ್ಕಂಥ ಕಾಯಿಲೆಗಳು, ಹುಚ್ಚುನಾಯಿ ರೋಗ, ರೆಬಿಸ್ ವೈರಾಣು, ಅಥವಾ ಜಪಾನಿ ಮೆದುಳುರಿಯೋತ ಮಾಡ್ತಕ್ಕಂಥ ಒಂದು ವೈರಾಣು, ಪರೋಪಜೀವಿಗಳು ಇರಬಹುದು, ಹೈಡಾಟಿಡ್ ರೋಗ ಇರಬಹುದು ಅಥವಾ ಟಾಕ್ಸೋಪ್ಲಾಸ್ಮಾ ರೋಗ ಇರಬಹುದು ಇದಕ್ಕೆ ಕಾರಣ. ಇನ್ನು ಪ್ರಯಾಣದಿಂದ ಬರ್ತಕ್ಕಂಥದ್ದು, ಅದೃಷ್ಟವಶಾತ್ ನಮ್ಮ ದೇಶದಲ್ಲಿ ಪ್ರಯಾಣ ರೋಗ ಇಲ್ಲ. ಹುಚ್ಚು ಹಸು ರೋಗ ಅಥವಾ ಮ್ಯಾಡ್ ಕೌ ಡಿಸೀಸ್ ಅಂತ ನಾವು ಅಂತೀವಿ, ಇದು ವಿದೇಶದಲ್ಲಿದೆ, ಪಾಶ್ಚಿಮಾತ್ಯ ದೇಶಗಳಲ್ಲಿದೆ. ರಿಕೆಟ್ಸಿಯಾ, ಕ್ಯೂ ಫೀವರ್ ಅಥವಾ ಕ್ಯೂರಿ ಫೀವರ್ ಅಂತೀವಿ, ಸ್ಕ್ರಬ್ ಟೈಫಸ್ ಅಂತೀವಿ, ಇವು ಒಂದು ರಿಕೆಟ್ಸಿಯಾ ಜಾತಿಗೆ ಸೇರಿದಂತಹ ಸೂಕ್ಷ್ಮಾಣು ಜೀವಿಗಳು. ಹಾಗೆ ಕ್ಲಮಿಡಿಯಾ ಅಂತ ನಾವು ಅಂತೀವಿ, ಕ್ಲಮಿಡಿಯಾ ಅನ್ನುವಂತಹ ಸೂಕ್ಷ್ಮಾಣು ಜೀವಿಗಳು ಆರ್ನಿಥೋಸಿಸ್ ಅಂತ ಅನ್ನುವಂಥ ಒಂದು ರೋಗವನ್ನ ಮಾಡ್ತವೆ. ಈ ರೀತಿ ನಾನಾ ಬಗೆಯ ಸೂಕ್ಷ್ಮಾಣು ಜೀವಿಗಳಿಂದ ಈ ಒಂದು ಪ್ರಾಣಿಜನ್ಯ ಸಾಂಕ್ರಾಮಿಕ ಸೋಂಕುಗಳು ಮನುಷ್ಯನಿಗೆ ಅಥವಾ ಪ್ರಾಣಿಗಳಿಗೆ ತಗಲ್ತವೆ. ಸಾಮಾನ್ಯವಾಗಿ ನಮ್ಮ ಭಾರತದಲ್ಲಿ ಕಾಣಿಸ್ಕೊಳ್ತಕ್ಕಂತಹ ಸಾಂಕ್ರಾಮಿಕ ರೋಗ ಕಾರಕಗಳು ಯಾವ್ಯಾವು? ನಮ್ಮ ಭಾರತ ದೇಶದಲ್ಲಿ ಆಲ್ಮೋಸ್ಟ್ ಜಗತ್ತಿನಲ್ಲಿ ಇರತಕ್ಕಂಥ ಎಲ್ಲಾ ರೀತಿಯ, ಕೆಲವೊಂದನ್ನು ಬಿಟ್ಟರೆ ಎಲ್ಲಾ ರೀತಿಯ ಒಂದು ರೋಗ ಕಾರಕಗಳು ನಮ್ಮ ದೇಶದಲ್ಲಿ ಕಾಣ್ಬರ್ತವೆ. ಅದರಲ್ಲಿಯೂ ನಾವು ಪ್ರಮುಖವಾಗಿ ನೋಡೋದಾದ್ರೆ, ಆಮೇಲೆ ಇವುಗಳನ್ನ ನಾವು ವಿಂಗಡಣೆ ಮಾಡೋದಾದ್ರೆ, ವೈರಾಣುವಿನಿಂದ ಬರ್ತಕ್ಕಂಥ ಕಾಯಿಲೆಗಳು, ಈ ಹುಚ್ಚುನಾಯಿ ರೋಗ ಅಥವಾ ರೆಬಿಸ್ ಅನ್ಬಹುದು, ಹಕ್ಕಿ ಜ್ವರ ಅನ್ಬಹುದು, ಹಂದಿ ಜ್ವರ ಅನ್ಬಹುದು. ಹಂದಿ ಜ್ವರ ಒಂದಾನೊಂದು ಕಾಲದಲ್ಲಿ ಹಂದಿಗಳಲ್ಲಿ ಬರ್ತಾ ಇತ್ತು, ಬಟ್ ಈಗ ಅದು ಮನುಷ್ಯನಿಗೆ ಅಡಾಪ್ಟ್ ಆಗಿಬಿಟ್ಟಿದೆ, ಈಗ ಹಂದಿಗಳ ಅವಶ್ಯಕತೆನೆ ಅದಕ್ಕಿಲ್ಲ. ಮಂಗನ ಕಾಯಿಲೆ, ಕ್ಯಾಶ್ನೂರ್ ಫಾರೆಸ್ಟ್ ಡಿಸೀಸ್ ಅಂತೀವಿ ನಾವು, ಶಿವಮೊಗ್ಗ ಭಾಗದಲ್ಲಿ ಕಾಣ್ಕೊಳ್ತದೆ. ಇತ್ತೀಚೆಗೆ ಅದು ಗೋವಾ, ಮಹಾರಾಷ್ಟ್ರ, ತಮಿಳುನಾಡು, ಕೇರಳ ಈ ಕಡೆ ಎಲ್ಲಾನು ಹಬ್ಕೊಂಡ್ ಬಿಟ್ಟಿದೆ. ಜಪಾನಿ ಮೆದುಳುರಿಯುತ ಅಂತೀವಿ, ಎಲ್ಲೆಲ್ಲಿ ನೀರಾವರಿ ಇದೆಯೋ ಆ ಒಂದು ಜಾಗದಲ್ಲಿ, ಎಲ್ಲಿ ಸೊಳ್ಳೆಗಳಿದೆಯೋ ಅದಕ್ಕೆ ಬೇಕಾದಂತಹ ಸೊಳ್ಳೆಗಳು. ಸೊ ಜಪಾನಿ ಮೆದುಳುರಿಯುತ ಇದೆ, ಚಿಕನ್ ಗುನಿಯಾ ಇದೆ, ಡೆಂಗಿ ಇದೆ, ಆಮೇಲೆ ಎಮ್ಮೆಗಳಲ್ಲಿ ಬರ್ತದೆ ಒಂದು ಪಾಕ್ಸ್, ಎಮ್ಮೆ ದೇವಿ ಅನ್ಬಹುದು, ಅದು ಇದೆ. ಗಂಜಮ್ ನಿಫಾ ನಮ್ಮ ಕೇರಳದಲ್ಲಿ ಮತ್ತೆ ನಮ್ಮ ನಾರ್ತ್ ಈಸ್ಟರ್ನ್ ಪಾರ್ಟ್ ಆಫ್ ದಿ ಕಂಟ್ರಿ ಅಲ್ಲಿದೆ. ಕಾಂಗೋ ಜ್ವರ, ಕ್ರಿಮಿಯನ್ ಕಾಂಗೋ ಹೆಮರೇಜಿಕ್ ಫೀವರ್ ಅಂತ ಗುಜರಾತ್ ಅಲ್ಲಿ ನೀವು ಇತ್ತೀಚೆಗೆ ನೋಡಿದ್ರಿ. ಇವೆಲ್ಲ ಪ್ರಮುಖವಾದಂತಹ ಒಂದು ವೈರಾಣುವಿನಿಂದ ಬರ್ತಕ್ಕಂಥ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು. ಇನ್ನು ಎರಡನೇದಾಗಿ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ, ಜೀವಾಣುವಿನಿಂದ ಬರ್ತಕ್ಕಂಥ ರೋಗಗಳನ್ನ ನೋಡೋದಾದ್ರೆ ಪ್ರಮುಖವಾಗಿ ಅದರಲ್ಲಿ ಕ್ಷಯ ರೋಗ, ಕಂದು ರೋಗ, ನೆರಡಿ ರೋಗ, ಲೆಪ್ಟೋಸ್ಪೈರಾ ಸೋಂಕು, ಟೈಫಾಯ್ಡ್, ಏತರ ಸಾಲ್ಮನೆಲ್ಲ ಸೋಂಕು. ಯಾಕಂದ್ರೆ ಸಾಲ್ಮನೆಲ್ಲ ಅಂತ ನೋಡಿದಾಗ ಇದರಲ್ಲಿ ಎರಡು ವಿಧ, ಒಂದು ಟೈಫಾಯ್ಡ್ ಮಾಡ್ತಕ್ಕಂಥ ಸಾಲ್ಮನೆಲ್ಲ ಪ್ರಭೇದಗಳು, ಆಮೇಲೆ ಒಂದು ಆಹಾರ ಮತ್ತು ನೀರು ಜನ್ಯ ರೋಗಗಳಾದ ಟೈಫಾಯ್ಡ್ ಏತರ ಪ್ರಭೇದಗಳು ಸಾಲ್ಮನೆಲ್ಲದಲ್ಲಿದ್ದಾವೆ. ಇನ್ನು ಕ್ಯಾಂಪೈಲೋಬ್ಯಾಕ್ಟರ್ ಅಂತೀವಿ, ಆಹಾರದ ಮುಖಾಂತರ ಬರ್ತದೆ. ಪ್ಲೇಗ್, ಅದು ರೋಗ, ಎರ್ಷಿನಿಯಾ ಪೆಸ್ಟಿಸ್ ಅಂತೀವಿ ಅದಕ್ಕೆ ಕಾರಣ. ಆಮೇಲೆ ರೋಗ ಕಾರಕ ಈ ಕೊಲಾಯ್ ಸೂಕ್ಷ್ಮಾಣು ಜೀವಿಗಳು, ಕ್ಲಾಸ್ಟ್ರಿಡಿಯಂ ಸೂಕ್ಷ್ಮಾಣು ಜೀವಿಗಳು, ಗ್ಲ್ಯಾಂಡರ್ಸ್ ಈ ಇಕ್ವೈನ್ಗಳಲ್ಲಿ ಬರ್ತದೆ, ಅಶ್ವಜಾತಿಯ ಒಂದು ಪ್ರಾಣಿಗಳಲ್ಲಿ ಬರ್ತದೆ. ಇವೆಲ್ಲವುಗಳು ಬ್ಯಾಕ್ಟೀರಿಯಾ ಅಥವಾ ಜೀವಾಣುವಿನಿಂದ ಬರ್ತಕ್ಕಂಥ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು. ಇನ್ನು ಹಲವಾರು ರೀತಿಯ ಪರೋಪಜೀವಿಗಳಿಂದ ಬರ್ತಕ್ಕಂಥ ರೋಗಗಳು ಕೂಡ ಮನುಷ್ಯ ಮತ್ತು ಪ್ರಾಣಿಗಳ ನಡುವೆ ಹಂಚಿಕೊಂಡಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಟಾಕ್ಸೋಪ್ಲಾಸ್ಮಾ ಅಂತೀವಿ, ಟ್ರಿಪ್ಯಾನೋಜೋಮಾ ಅಂತೀವಿ. ಸೊ ಈ ರೀತಿಯ ಒಂದು ರೋಗ ಕಾರಕಗಳು ಇದಾವೆ. ಇನ್ನು ರಿಕೆಟ್ಸಿಯಾದಿಂದ ಬರತಕ್ಕಂಥ ಕ್ಯೂ ಫೀವರು, ಸ್ಕ್ರಬ್ ಟೈಫಸ್, ಅದೇ ರೀತಿ ಶಿಲೀಂಧ್ರದಿಂದ ಬರತಕ್ಕಂಥ ಕ್ಯಾಂಡಿಡಾ, ಕ್ರಿಪ್ಟೋಕಾಕಸ್, ಡರ್ಮೆಟೋಫೈಟೋಸಸ್, ಈ ರೀತಿ ನಾನಾ ರೀತಿಯ ಒಂದು ಸೂಕ್ಷ್ಮಾಣುಜೀವಿಗಳಿಂದ ಬರತಕ್ಕಂಥ ಬಹುತೇಕ ಜಗತ್ತಲ್ಲಿ ಇರತಕ್ಕಂಥ ರೋಗಕಾರಕಗಳು ಮತ್ತು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ನಮ್ಮ ಭಾರತ ದೇಶದಲ್ಲಿ ಇದೆ. ಸುಮಾರು 130 ಕೋಟಿ ಜನಸಂಖ್ಯೆ, ಆಮೇಲೆ ಅಷ್ಟೇ ಪ್ರಮಾಣದ ಒಂದು ಜಾನುವಾರುಗಳ ಸಂಖ್ಯೆ. 20ನೇ ಜಾನುವಾರು ಗಣತಿಯ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ 535.78 million ಜಾನುವಾರುಗಳಿದ್ದಾವೆ. ಇವುಗಳಲ್ಲಿ ನಾವು ನೋಡೋದಾದರೆ 192.49 ಹಸು, 109.85 million ಎಮ್ಮೆ, 74.26 million ಕುರಿ, 148.88 million ಮೇಕೆ, 9.06 million ಹಂದಿಗಳು, ಮತ್ತೆ ಇನ್ನಿತರ ಪ್ರಾಣಿಗಳು ಮತ್ತೆ ಅಸಂಖ್ಯಾತ ಕುಕ್ಕುಟಗಳು, ಇವೆಲ್ಲವುಗಳು ಇರೋದ್ರಿಂದ ಮನುಷ್ಯನ ಸಂಖ್ಯೆ ಹೆಚ್ಚಿನ ಪ್ರಾಣಿಗಳ ಸಂಖ್ಯೆ, ಅದು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳಿಗೆ ಉಭಯ ಒಂದು ದಿಶೆಯಲ್ಲಿ ಪ್ರಸಾರ ಆಗಲಿಕ್ಕೆ ಅನುಕೂಲ ಮಾಡಿಕೊಡ್ತವೆ. ಅಂದ್ರೆ ಸಂಖ್ಯೆಯಲ್ಲಿ ಹೆಚ್ಚಿರುವ ಕಾರಣದಿಂದಲೂ ಕೂಡ ನಮ್ಮ ಭಾರತ ದೇಶದಲ್ಲಿ ಈ ತರದ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ಏನಿದ್ದಾವೋ ಇವು ಹೆಚ್ಚು ಹರಡುವಂತಹ ಸಾಧ್ಯತೆ ಇರುತ್ತೆ. ವೈರಾಣುವಿನಿಂದ ಬರುತ್ತೆ, ಬ್ಯಾಕ್ಟೀರಿಯಾದಿಂದ ಬರುತ್ತೆ, ಅದೇ ರೀತಿ ಈ ಪರೋಪ ಜೀವಿಗಳು ಅಂತೇಳಿ ಏನಿರುತ್ತೋ ಅದರಿಂದ ಹಾಗೂ ಶಿಲೀಂಧ್ರಗಳಿಂದಲೂ ಕೂಡ ಈ ಪ್ರಾಣಿಜನ್ಯ ರೋಗಗಳು ಹರಡ್ತಕ್ಕಂತಹ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದು. ಈ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳನ್ನು ನಾವು ಹೇಗೆ ವರ್ಗೀಕರಣವನ್ನು ಮಾಡಬಹುದು? ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳನ್ನು ವರ್ಗೀಕರಣ ಮಾಡೋದ್ರಿಂದ ಅವುಗಳ ನಿಯಂತ್ರಣ ಸುಲಭ. ಆದ್ದರಿಂದ ಇವುಗಳ ಒಂದು ವರ್ಗೀಕರಣವನ್ನು ನಾನಾ ವಿಧದಲ್ಲಿ ನಾವು ಮಾಡ್ತೀವಿ. ಒಟ್ಟಾರೆ ಮಾನವನನ್ನ ಬಾಧಿಸತಕ್ಕಂಥ ಸೋಂಕುಗಳು ಅಂದರೆ ಸುಮಾರು 1415 ಇದೆ ಒಂದು ಅಂದಾಜಿನ ಪ್ರಕಾರ. ಆಮೇಲೆ ಒಟ್ಟಾರೆ ಪ್ರಾಣಿಗಳನ್ನ ಬಾಧಿಸತಕ್ಕಂಥ ರೋಗಗಳಂದ್ರೆ 1000 ಆದರೆ ಉಭಯವಾಗಿ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ಅಂದರೆ ಮನುಷ್ಯನೂ ಮತ್ತೆ ಪ್ರಾಣಿಗಳಿಗೂ ಹರಡ್ತಕ್ಕಂಥವು ಅಂದರೆ ಸುಮಾರು 868 ಇದೆ. ಅದನ್ನೇನಾದರೂ ನೀವು ಪ್ರತಿಶತ ತೆಗೆದುಕೊಂಡ್ರೆ 61.34% ಅಂದರೆ ಸುಮಾರು 62% ಮನುಷ್ಯನ ಸೋಂಕುಗಳ ಮೂಲ ಪ್ರಾಣಿಗಳಾಗಿದೆ. ಸೊ ಇಷ್ಟು ಹೆಚ್ಚಿನ ಒಂದು ರೋಗಗಳನ್ನು ನಾವು ತಿಳ್ಕೊಳ್ಬೇಕು, ಅವುಗಳನ್ನ ನಿಯಂತ್ರಣ ಮಾಡಬೇಕು ಅಂದರೆ ಅವುಗಳ ಒಂದು ವಿಂಗಡೀಕರಣ ಬಹಳ ಮುಖ್ಯ ಆಗ್ತದೆ. ಇವುಗಳನ್ನು ಪ್ರಪ್ರಥಮವಾಗಿ ಹೇಳೋದಾದರೆ ರೋಗಕಾರಕದ ಆಧಾರದ ಮೇಲೆ ಬ್ಯಾಕ್ಟೀರಿಯಾ ರೋಗ, ವೈರಾಣು ರೋಗ, ಶಿಲೀಂಧ್ರ ರೋಗ, ಈ ರೀತಿ ನಾವು ವಿಂಗಡಣೆ ಮಾಡಬಹುದು. ಎರಡನೆಯದು ರೋಗ ಸಂಗ್ರಹಕದ ಆಧಾರದ ಮೇಲೆ ಪ್ರಮುಖವಾಗಿ ಈ ರೋಗ ಒಂದು ಮನುಷ್ಯನಲ್ಲಿದೆಯೋ ಅಥವಾ ಪ್ರಾಣಿಗಳಲ್ಲಿದೆಯೋ, ಅವಕಾಶ ಸಿಕ್ಕಾಗ ಮನುಷ್ಯನಿಗೆ ಬರ್ತದೆಯೋ ಅಥವಾ ಪ್ರಾಣಿಗಳಿಗೆ ಹೋಗುತ್ತೆಯೋ, ಆ ರೀತಿ ಆಧಾರದ ಮೇಲೆ ಪ್ರಾಣಿಯಿಂದ ಮನುಷ್ಯನಿಗೆ ಹರಡತಕ್ಕಂಥ ರೋಗಗಳು. ಉದಾಹರಣೆಗೆ ರೆಬಿಸ್, ಒಬ್ಬ ವ್ಯಕ್ತಿ ರೆಬಿಸ್ ಯುಕ್ತ ನಾಯಿ ಅಥವಾ ಇನ್ನಾವುದರ ಪ್ರಾಣಿಯ ಒಂದು ಸಂಪರ್ಕಕ್ಕೆ ಬಂದಾಗ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಇನ್ನು ದನಗಳ ಕ್ಷಯ, ದನಗಳಲ್ಲಿ ಮೈಕೋಬ್ಯಾಕ್ಟೀರಿಯಂ ಬೋವಿಸ್ ಅಂತ ನಾವು ಅಂತೀವಿ, ಅದು ದನಗಳಲ್ಲಿ ಇರ್ತದೆ. ಮನುಷ್ಯ ಅವುಗಳ ಒಂದು ಸಂಪರ್ಕಕ್ಕೆ ಬಂದಾಗ ಮನುಷ್ಯನಿಗೆ ಆ ರೋಗ ಬರ್ತದೆ. ಅದೇ ರೀತಿ ನೆರಡಿ, ಕಾಮಾಲೆ, ಗ್ಲ್ಯಾಂಡ್ರಸು, ಕ್ಯೂಫ್ಯೂರು, ಟಾಕ್ಸಾಪ್ಲಾಸ್ಮಾ, ಈ ರೀತಿ ಎಲ್ಲ ಪ್ರಾಣಿಗಳ ಸಂಪರ್ಕದಿಂದ ಮನುಷ್ಯನಿಗೆ ರೋಗ ಬರ್ತದೆ. ಇದು ಒಂದು ವಿಧ. ಇನ್ನು ಎರಡನೇದು ಮಾನವನಿಂದನೂ ಕೂಡ ಪ್ರಾಣಿಗಳಿಗೆ ರೋಗ ಬರ್ತದೆ. ಉದಾಹರಣೆಗೆ ಹೇಳಬೇಕಂದ್ರೆ ಮಾನವ ರೀತಿಯ ಕ್ಷಯ ರೋಗ, ಹ್ಯೂಮನ್ ಟೈಪ್ ಆಫ್ ಟ್ಯುಬರ್ಕ್ಲೋಸಸ್ ಅಂತೀವಿ, ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಲೋಸಸ್. ನಾನೊಬ್ಬ ರೈತ, ನಾನು ಹೈನುಗಾರಿಕೆ ಮಾಡ್ತಾ ಇದ್ದೀನಿ, ನನಗೆ ಕ್ಷಯ ರೋಗ ಬಂದರೆ ನನ್ನ ಹಸುವಿಗೆ ಬರ್ತಕ್ಕಂಥ ಸಾಧ್ಯತೆ ಇದೆ. ಅದೇ ರೀತಿ ಡಿಪ್ಟೀರಿಯಾ, ಪೋಲಿಯೋ, ಇವು ಮನುಷ್ಯನ ರೋಗಗಳು, ಬಟ್ ಪ್ರಾಣಿಗಳು ಹರಡುವಂಥ ಸಾಧ್ಯತೆ ಇರ್ತದೆ. ಇನ್ನು ಮೂರನೇ ಒಂದು ಸಂಗ್ರಹದ ಆಧಾರದ ಮೇಲೆ ಒಂದು ವಿಂಗಡಣೆ ಅಂದರೆ ಉಭಯ ದೇಶೆಯಲ್ಲಿ ಅವು ಮನುಷ್ಯನಲ್ಲಿಯೂ ಇದ್ದಾವೆ ಕಾಯಿಲೆಗಳು, ಸೋಂಕು ಪ್ರಾಣಿಗಳಲ್ಲೂ ಇದ್ದಾವೆ, ಅವಕಾಶ ಸಿಕ್ಕಾಗ ಇನ್ನೊಂದು ಕಡೆ ಅವು ಹರಡ್ತವೆ. ಉದಾಹರಣೆಗೆ ಹೇಳಬೇಕಂದ್ರೆ ಸ್ಟ್ರೆಪ್ಟೋಕೋಕಸಸ್ಸು, ಸ್ಟಫಲೋಕೋಕಸಸ್ಸು, ಮತ್ತೆ ಈಕೊಲೈ ಇನ್ಫೆಕ್ಷನ್ಗಳು ಅಂತ ಹೇಳ್ಬೋದು. ಇನ್ನು ಪ್ರಾಣಿಗಳ ಆಧಾರದ ಮೇಲೆ ಹೇಳೋದಾದ್ರೆ ಪ್ರಮುಖವಾಗಿ ಹಸು ಮತ್ತು ಎಮ್ಮೆ ಸುಮಾರು 40 ಬಗೆಯ ರೋಗಗಳನ್ನು ಮನುಷ್ಯನಿಗೆ ಹರಡಬಲ್ಲದು. ಅಶ್ವಜಾತಿಯ ಪ್ರಾಣಿಗಳು ಸುಮಾರು 30, ವರಹ ಜಾತಿಯ ಪ್ರಾಣಿಗಳು ಸುಮಾರು 35, ವನ್ಯಜೀವಿ ಮತ್ತು ಮೂಷಕ ವರ್ಗ, ಇಲ್ಲಿ ಹೆಗ್ಗನ ಇವೆಲ್ಲ ಇದಾವಲ್ಲ, ಇವುಗಳಿಂದ ಸುಮಾರು ತಲಾ 20-20 ಬಗೆಯ ಒಂದು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ಮನುಷ್ಯನಿಗೆ ಹರಡತಕ್ಕಂಥ ಸಾಧ್ಯತೆ ಇದೆ. ಇನ್ನು ಮುಂದಿನ ಒಂದು ವಿಂಗಡಣೆ ರೋಗಕಾರಕದ ಜೀವನ ಚಕ್ರದ ಮೇಲೆ ನಿಂತಿದೆ. ಇವುಗಳಲ್ಲಿ 4 ವಿಧ. ಮೊದಲನೆಯದು ನೇರವಾಗಿ ಹರಡ್ತಕ್ಕಂಥವು, ಎರಡನೇದು ಚಕ್ರವಾತಿಯಾಗಿ ಹರಡ್ತಕ್ಕಂಥವು, ಮೂರನೇದು ರೋಗವಾಹಕ ಜನ್ಯ ಮೂಲಗಳಿಂದ ಹರಡ್ತಕ್ಕಂಥದ್ದು, ನಾಲ್ಕನೇದು ನಿರ್ಜೀವ ವಸ್ತುಗಳಿಂದ ಹರಡ್ತಕ್ಕಂಥದ್ದು. ಈ ವಿಂಗಡಣೆ ನಾವು ತಿಳ್ಕೊಳ್ಳೋದು ಯಾಕಪ್ಪ ಅವಶ್ಯಕತೆ ಅಂದರೆ ಅವುಗಳ ನಿಯಂತ್ರಣ ಇದರ ಮೇಲೆ ಅವಲಂಬಿತ ಆಗಿರ್ತದೆ. ಹೇಗಂದರೆ ನೇರವಾಗಿ ಹರಡ್ತಕ್ಕಂಥ ರೋಗ ಅಂದರೆ ಇಡೀ ರೋಗಕಾರಕದ ಒಟ್ಟಾರೆ ಜೀವನ ಚಕ್ರ ಒಂದೇ ಬೆನ್ನೆಲು ಬಿರ್ತಕ್ಕಂಥ ಒಂದು ಪ್ರಾಣಿಯಲ್ಲಿ ಮುಗಿದು ಹೋಗ್ತದೆ. ಉದಾಹರಣೆಗೆ ಹೇಳಬೇಕಂದ್ರೆ ಒಂದು ನೆರಡಿ ರೋಗ ಇರ್ಬೋದು, ಕ್ಷಯ ರೋಗ ಇರ್ಬೋದು, ಅಥವಾ ರೆಬಿಸ್ ರೋಗ ಇರ್ಬೋದು. ಒಂದು ನಾಯಿ ಜಾತಿಯ ಒಂದು ಪ್ರಾಣಿ ಇದ್ರೆ ಸಾಕು ಆ ರೋಗ ಪರಿಸರದಲ್ಲಿ ಹರಡ್ತದೆ. ಅದಕ್ಕೆ ಯಾವ ಒಂದು ಜೀವಿಯಲ್ಲಿ ಕಂಡು ಬಂದಿದೆಯೋ ಅದನ್ನ ನಾವೇನಾದರೂ ನಿಯಂತ್ರಣ ಮಾಡಿದ್ರೆ ಆ ರೋಗ ನಿಯಂತ್ರಣ ಸಾಧ್ಯ ಆಗ್ತದೆ. ಆದರೆ ಇದಕ್ಕೆ ಹೆಚ್ಚಿನ ಒಂದು ಲೆವೆಲ್ ಅಂದ್ರೆ ಚಕ್ರವಾತಿ ಇರತಕ್ಕಂಥದ್ದು. ಚಕ್ರವಾತಿ ಜೀವನ ಚಕ್ರ ಹೊಂದಿದಂತಹ ಒಂದು ರೋಗಕಾರಕಗಳು ತಮ್ಮ ಜೀವನ ಚಕ್ರದಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಒಂದು ಬೆನ್ನೆಲು ಬಿರ್ತಕ್ಕಂಥ ಪ್ರಾಣಿಗಳನ್ನ ಹೊಂದಿರ್ತವೆ. ಉದಾಹರಣೆಗೆ ಹೇಳಬೇಕಂದ್ರೆ ಸಿಸ್ಟಿ ಸರ್ಕೋಸಸ್, ಒಂದು ಮನುಷ್ಯ ಬೇಕು, ಅದಕ್ಕೆ ಎರಡನೇದು ಹಂದಿ ಅಥವಾ ಹಸು ಬೇಕು. ಇವೆರಡು ಇದ್ರೆ ಮಾತ್ರ ಈ ರೋಗ ಪ್ರಸಾರ ಆಗ್ತದೆ, ಇಲ್ಲಾದ್ರೆ ಅದು ಪ್ರಸಾರ ಆಗೋದಿಲ್ಲ. ಅದೇ ರೀತಿ ಹೈಡಾಟಿಡೋಸಿಸ್ ಅಂತ ಹೇಳ್ತೀವಿ ನಾವು. ಹೈಡಾಟಿಡೋಸಿಸ್ ಕೂಡ ಅಷ್ಟು, ಒಂದು ಈ ಒಂದು ಕಾರ್ನಿವರಸ್ ಆನಿಮಲ್ ನಾಯಿ ಇರಬೇಕು, ಇನ್ನೊಂದು ಹರ್ಬಿವರಸ್ ಆನಿಮಲ್ ಈ ಹುಲ್ಲು ತಿಂತಕ್ಕಂತ ಒಂದು ಪ್ರಾಣಿ ಇರಬೇಕು. ಇವೆರಡುಗಳು ಜೊತೆಯಾಗಿದ್ದಾಗ ಮಾತ್ರ ಒಂದು ರೋಗ ಹರಡ್ತದೆ. ಎರಡರ ಪೈಕಿ ಒಂದಿಲ್ಲ ಅಂದ್ರೆ ಈ ರೋಗ ಹರಡೋದಿಲ್ಲ. ನಾಯಿನೂ ಇರಬೇಕು, ಹಸುನೂ ಇರಬೇಕು, ಒಂದೇ ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಅದು ಹರಡತಕ್ಕಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಒಂದು ಪರಿಸರದಲ್ಲಿ ಅವು ಇರಬೇಕು, ಇರಬೇಕು, ಅವಾಗ ಮಾತ್ರ ಅದು ಸಾಧ್ಯ ಆಗ್ತದೆ ರೋಗ ಹರಡಲಿಕ್ಕೆ, ಇಲ್ಲಾದ್ರೆ ಆ ರೋಗ ಹರಡೋದಿಲ್ಲ. ಇನ್ನು ರೋಗ ವಾಹಕ ಜನ್ಯ ಅಂದ್ರೆ ಇಲ್ಲಿ ನಾವು ವೆಕ್ಟರ್ಸ್ ಅಂತೀವಿ, ಸೊಳ್ಳೆ ಇರಬಹುದು, ತಿಗನೆ ಇರಬಹುದು, ಹೇನು ಇರಬಹುದು, ಉಣ್ಣೆ ಇರಬಹುದು, ಇವುಗಳ ಮುಖಾಂತರ ಹರಡತಕ್ಕಂತ ಒಂದು ಕಾಯಿಲೆಗಳು. ಜೀವನ ಚಕ್ರದಲ್ಲಿ ಈ ಒಂದು ರೋಗ ಕಾರಕದ ಒಂದು ಹರಡ್ಬೇಕಂದ್ರೆ ಈ ಒಂದು ಸೊಳ್ಳೆ ಅಂತ ಕ್ರಿಮಿಕೀಟಗಳು ಇರಲೇಬೇಕು. ಉದಾಹರಣೆಗೆ ಹೇಳಬೇಕಂದ್ರೆ ಪ್ಲೇಗ್, ಮತ್ತೆ ಈಗ ನಮ್ಮ ಚಿಕನ್ ಗುಣಿಯಾ ಅನ್ಬಹುದು, ಆಮೇಲೆ ಈಗ ಮೆದುಳು ಉರಿಯೂತ ಮಾಡ್ತಕ್ಕಂತ ನಾನಾ ಬಗೆಯ ಒಂದು ಸೋಂಕುಗಳು, ಇವುಗಳೆಲ್ಲ ಸೊಳ್ಳೆಗಳಿಂದ ಹರಡ್ತವೆ. ಇವುಗಳನ್ನ ರೋಗವಾಹಕ ಜನ್ಯ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ಅಂತೀವಿ. ಇನ್ನು ಕೊನೆಯದು ಅಂದ್ರೆ ನಿಸರ್ಗ ಪೋಷಿತ ಅಥವಾ ನಿಸರ್ಗಜನ್ಯ. ಈ ಒಂದು ರೋಗಕಾರಕ ತನ್ನ ಜೀವನದ ಒಂದು ಅಂಶವನ್ನ ಪರಿಸರದಲ್ಲಿ ಕಳೀತದೆ, ಅಥವಾ ಪರಿಸರ ಇಲ್ಲದೆ ಈ ರೋಗವೊಂದು ಹರಡಲಿಕ್ಕೆ ಸಾಧ್ಯನೇ ಇರೋದಿಲ್ಲ. ಪ್ರಮುಖವಾಗಿ ಇದರಲ್ಲಿ ಹೇಳಬೇಕು ಅಂದ್ರೆ ಅಂಕಾಲೆಸ್ಟೋಮಿಯಾಸಿಸ್ ಇರ್ಬೋದು, ಫೇಶಿಯೋಲಯಾಸಿಸ್ ಇರ್ಬೋದು, ಅಥವಾ ಹಿಸ್ಟೋಪ್ಲಾಸ್ಮಾ ಸಿಲಿಂಡರ್ ರೋಗ ಇರ್ಬೋದು, ಇವುಗಳಿಂದ ರೋಗ ಪರಿಸರದಿಂದ ಹರಡ್ತದೆ. ಆಮೇಲೆ ಈ ರೋಗವನ್ನು ನಿಯಂತ್ರಣ ಮಾಡಬೇಕು ಅಂದ್ರೆ ಪರಿಸರ ನೈರ್ಮಲ್ಯೀಕರಣ ಬೇಕು. ರೋಗವಾಹಕ ಜನ್ಯ ನಿಯಂತ್ರಣ ಮಾಡಬೇಕು ಅಂದ್ರೆ ಆ ರೋಗವಾಹಕ ಸೊಳ್ಳೆಗಳಂತ ಒಂದು ಜೀವಿಗಳನ್ನ ನಿಯಂತ್ರಣ ಮಾಡಬೇಕು. ಅವಾಗ ಮಾತ್ರ ಈ ಒಂದು ರೋಗಗಳನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಷ್ಟೇ ಅಲ್ಲದೆ ನಾನಾ ಬಗೆಯ ರೋಗಗಳು ಸಂಪರ್ಕದಿಂದ, ಗಾಳಿಯ ಮುಖಾಂತರ, ನೀರಿನ ಮುಖಾಂತರ, ರೋಗವಾಹಕಗಳ ಮುಖಾಂತರದಿಂದ ಹರಡ್ತವೆ. ಇನ್ನೊಂದು ಬಹಳ ಮುಖ್ಯವಾದ ಒಂದು ವರ್ಗೀಕರಣ ಈ ಒಂದು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳದ್ದು ಅಂದ್ರೆ ಕಸುಬು ಆಧಾರಿತ. ಜನರು ತಾವು ಮಾಡ್ತಕ್ಕಂತ ಉದ್ಯೋಗದಿಂದ ಕೆಲವೊಂದು ರೋಗಗಳು ಬರ್ತವೆ. ಉದಾಹರಣೆಗೆ ಹೇಳಬೇಕಂದ್ರೆ ಕೃಷಿ ಮಾಡ್ತಕ್ಕಂತ ನಮ್ಮ ರೈತ ಬಾಂಧವರಿಗೆ ಕೆಲವೊಂದು ರೋಗಗಳು ಬರ್ತವೆ. ಉದಾಹರಣೆಗೆ ನೆರಡೆ ರೋಗ ಇರ್ಬೋದು, ಕ್ಷಯ ರೋಗ, ಕಾಮಾಲೆ, ಕಂದು ರೋಗ, ಕಜ್ಜಿ, ಈ ಎಲ್ಲ ರೋಗಗಳು ಕೃಷಿ ಮಾಡ್ತಕ್ಕಂತ ಜನರಲ್ಲಿ ಬರ್ತವೆ. ಅಂದ್ರೆ ಅವರು ನೇರವಾಗಿ ಪ್ರಾಣಿಗಳ ಜೊತೆ ಸಂಪರ್ಕ ಹೊಂದ್ಕೊಂಡಿರ್ತಾರೆ, ಹಾಗಾಗಿ ಇದೆಲ್ಲ ಬರುತ್ತೆ, ಬರಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಪಶು ಉತ್ಪನ್ನ ತಯಾರಿಕೆ, ಈಗ ಮಾಂಸ ಸಂಸ್ಕರಣೆ ಮಾಡ್ತಕ್ಕಂಥ ಜನರಲ್ಲಿ ನೆರಡೆ ರೋಗ ಬರಬಹುದು. ಅದೇ ರೀತಿ ಕೆಲವೊಂದು ಜನ ಅರಣ್ಯ ಮತ್ತು ಕಾಡು ಸಂಪರ್ಕ ಹೊಂದಿರ್ತಾರೆ, ಅಥವಾ ಅರಣ್ಯದಲ್ಲಿ ನಾನಾ ಒಂದು ಅಭಿವೃದ್ಧಿ ಕಾರ್ಯಕ್ಕೋಸ್ಕರ ಕ್ಯಾಂಪ್ ಹಾಕಿರ್ತಾರೆ, ಅಂತವರಿಗೆ ಕೆಲವೊಂದು ರೋಗಗಳು ಅರಣ್ಯದಲ್ಲಿಯೇ ಬರ್ತವೆ. ಇನ್ನು ಕೆಲವೊಂದು ವೈದ್ಯಕೀಯ ಜನರಲ್ಲಿ ಈಗ ಸ್ಯಾಂಪಲ್ ಅನ್ನು ಅನಲೈಸಿಸ್ ಮಾಡ್ತಿರ್ತಾರೆ ಪ್ರಯೋಗಾಲಯಗಳಲ್ಲಿ, ಅಂತವ್ರಿಗೆ ಬರ್ತವೆ. ಇನ್ನು ಕೆಲವೊಂದು ಸಮುದಾಯ ರೋಗ ಅಧ್ಯಯನಕ್ಕೆ ಹೊರಡ್ತಿರ್ತಾರೆ, ಅಂತವ್ರಲ್ಲಿ ಬರ್ತವೆ. ಇದರ ಜೊತೆಗೆ ಇನ್ನೂ ಕೆಲವೊಂದು ರೋಗಗಳು ಪ್ರಕೃತಿ ವಿಕೋಪದ ಸಮಯದಲ್ಲಿ ಬರ್ತವೆ. ಪ್ಲೇಗ್ ನಂತ ಕಾಯಿಲೆಗಳು, ಡೆಂಗಿ ಅಂತ ಕಾಯಿಲೆಗಳು ಪ್ರಕೃತಿ ವಿಕೋಪವಾದಾಗ ರೋಗಗಳು ಬರ್ತವೆ. ಸೊ ಈ ರೀತಿ ರೋಗಗಳು ಬಂದಾಗ ಅವು ಸಾಮಾಜಿಕ ಮತ್ತು ಆರ್ಥಿಕವಾದಂತಹ ತಮ್ಮ ಒಂದು ಪರಿಣಾಮವನ್ನು ಬೀರ್ತಾರೆ, ಉಂಟು ಮಾಡುತ್ತೆ. ತಾವು ಹೇಳಿದ್ರಿ ಸಾಮಾಜಿಕ ಮತ್ತು ಆರ್ಥಿಕವಾಗಿಯೂ ಕೂಡ ಈ ಸಾಂಕ್ರಾಮಿಕ ರೋಗಗಳು ಒಂದಷ್ಟು ಪರಿಣಾಮಗಳನ್ನು ಉಂಟು ಮಾಡುತ್ತೆ ಅಂತ ಹೇಳಿ. ಈ ನಿಟ್ಟಿನಲ್ಲಿ ಈ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಕಾರಕಗಳು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಏನೆಲ್ಲ ಪರಿಣಾಮಗಳನ್ನು ಉಂಟು ಮಾಡುತ್ತೆ? ಸಾಮಾಜಿಕ ಮತ್ತು ಆರ್ಥಿಕ ಪರಿಣಾಮ ಅಂತ ಹೇಳೋದಾದ್ರೆ ಕೆಲವೊಂದು ಪರಿಣಾಮಗಳನ್ನ ನಾವು ಅಂದಾಜು ಮಾಡಬಹುದು. ಈಗ ಒಂದು ಯಾವುದೋ ರೋಗ ಮಾನಸಿಕವಾಗಿ ನನಗೆ ಒಂದು ನಷ್ಟ ಮಾಡಿದೆ ಅಂದ್ರೆ ಅದನ್ನ ಅಂದಾಜು ಮಾಡ್ಲಿಕ್ಕೆ ಆಗತ್ತಲ್ಲ. ಸೊ ಇದು ಕೇವಲ ಭೌತಿಕವಾದಂತ ಒಂದು ಅಥವಾ ಶಾರೀರಿಕವಾದಂತಹ ಒಂದು ನಷ್ಟಗಳನ್ನ ಮಾತ್ರ ನಾವು ಇಲ್ಲಿ ಅಂದಾಜು ಮಾಡ್ಲಿಕ್ಕೆ ಸಾಧ್ಯ ಇದೆ, ಮಾನಸಿಕ ನಷ್ಟವನ್ನ ಅಂದಾಜು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ವೈಯಕ್ತಿಕ ಮಟ್ಟದಲ್ಲಿ ನಾವು ಹೇಳೋದಾದ್ರೆ ಒಂದು ವ್ಯಕ್ತಿ ಅಥವಾ ಒಂದು ಪರಿವಾರದಲ್ಲಿ ಈ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗ ಕಂಡು ಬಂತು ಅಂದ್ರೆ ಆಸ್ಪತ್ರೆ ಖರ್ಚು, ರೋಗ ನಿಧಾನ ಖರ್ಚು, ಪ್ರಯೋಗಾಲಯದ್ದು, ಕೌಟುಂಬಿಕ ಜೀವನದಲ್ಲಿ ಆಗ್ತಕ್ಕಂತಹ ಒಂದು ಬದಲಾವಣೆಗಳು, ಮತ್ತೆ ಮರಣ, ಆಮೇಲೆ ಈ ಒಂದು ರೋಗ ಇರಬೇಕಾದ್ರೆ ಅವರು ಕೆಲಸಕ್ಕೆ ಹೋಗ್ಲಿಕ್ಕಾಗಲ್ಲ, ಕೆಲಸ ರಹಿತವಾದಂತ ದಿನಗಳು, ಇವುಗಳೆಲ್ಲ ವ್ಯಕ್ತಿಗಳು ಬಡತನದಲ್ಲಿ ಏನಾದರೂ ಅವರು ಇದ್ರೆ ಅವ್ರನ್ನ ಇನ್ನೂ ಬಡತನಕ್ಕೆ ತಳ್ಳಿಬಿಡ್ತವೆ. ಇನ್ನು ಅಪೌಷ್ಟಿಕತೆ. ಸೊ ಒಂದು ವೇಳೆ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳಿಗೆ ಪ್ರಾಣಿಗಳೇ ತುತ್ತಾಗಿ ಬಿಟ್ರೆ ಅವು ಕೊಡ್ತಕ್ಕಂತ ಆಹಾರ, ಹಾಲಾಗಿರ್ಬೋದು, ಮಾಂಸ ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಅವುಗಳ ಒಂದು ಸರಬರಾಜು ಕುಂಠಿತವಾಗ್ತದೆ. ಇದರಿಂದ ಅಪೌಷ್ಟಿಕತೆ ಉಂಟಾಗ್ತದೆ. ಇನ್ನು ಕೆಲವೊಂದು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ನಮ್ಮ ಸಮುದಾಯದಲ್ಲಿ ಇರ್ತಕ್ಕಂತ ಕೆಲವೊಂದು ರೋಗಗಳು, ಉದಾಹರಣೆ ಹೇಳಬೇಕು ಅಂದ್ರೆ ಈ HIV AIDS ಅಂತೀವಿ, ಇಂಥ ಒಂದು ರೋಗಗಳ ಜೊತೆಗೆ ಸೇರಿಕೊಂಡಾಗ ಅವುಗಳ ಒಂದು ಮೈತ್ರಿ ಬಹಳ ವಿಪರೀತ ಪರಿಣಾಮವನ್ನು ಬೀರುತ್ತದೆ. ಈಗ ಉದಾಹರಣೆಗೆ HIV AIDS ಇದ್ದಾಗ ಅಂತ ಒಂದು ರೋಗಿಯಲ್ಲಿ ಆಲ್ರೆಡಿ ಅವರಿಗೆ ಇಮ್ಯುನೋ ಸಪ್ರೇಷನ್ ಇರ್ತದೆ, ರೋಗ ಪ್ರತಿರೋಧಕ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ. ಅಂತ ಸಮಯದಲ್ಲಿ ಇಂಥ ಒಂದು ರೋಗಿಗಳು ಏನಾದರೂ ಕ್ಷಯ ರೋಗ, ಟಾಕ್ಸೋಪ್ಲಾಸ್ಮಾ ಇಂಥ ರೋಗಗಳಿಗೆ ತುತ್ತಾದಾಗ ಅವರು ಬೇಗ ಸಾಯುವಂತ ಒಂದು ಪ್ರಮೇಯಗಳು ಬರ್ತವೆ. ಅಥವಾ ಇಂಥ ಒಂದು ರೋಗಿಗಳು ಈ ರೋಗವನ್ನ ಸಮುದಾಯದಲ್ಲಿ ಪ್ರಸಾರ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಇವು ಒಂದು ಡೆಡ್ಲಿ ಕಾಂಬಿನೇಷನ್ಸ್ ಅಂತ ನಾವು ಅಂತೀವಿ, ಡಿಸೀಸ್ಗಳ ಡೆಡ್ಲಿ ಕಾಂಬಿನೇಷನ್ಗಳು. ಮತ್ತೆ ಪ್ರಾಣಿಗಳು ಒಂದು ವೇಳೆ ಈ ಒಂದು ರೋಗಕ್ಕೆ ಕುಂಠಿತ ಆದಾಗ ಅವುಗಳ ಒಂದು ಕಾರ್ಯಕ್ಷಮತೆ ಕಡಿಮೆ ಆಗ್ತದೆ, ಅವುಗಳ ಉತ್ಪತ್ತಿ ಕಡಿಮೆ ಆಗ್ತದೆ. ಪ್ರಾಣಿಗಳು ಪಶು ಸಂಪತ್ತು ಅಂತ ನಾವು ಹೇಳ್ತೀವಿ, ರಾಷ್ಟ್ರ ಸಂಪತ್ತು ಅಂತ. ಅವುಗಳ ಒಂದು ಬೆಳವಣಿಗೆ ಕುಂಠಿತವಾದಾಗ, ಅವುಗಳ ಉತ್ಪತ್ತಿ ಕುಂಠಿತವಾದಾಗ ರಾಷ್ಟ್ರೀಯ ವರಮಾನಕ್ಕೆ ಹೊಡೆತ ಬೀಳ್ತದೆ. ಇನ್ನು ರಾಷ್ಟ್ರ ಮಟ್ಟದಲ್ಲಿ ಹೇಳೋದಾದ್ರೆ ವಿದೇಶಿ ವಿನಿಮಯ ಕಡಿಮೆ ಆಗ್ತದೆ, ಪರ್ಯಟನ ಕಡಿಮೆ ಆಗ್ತದೆ. ಆಮೇಲೆ ನಾವು ಸರ್ಕಾರಿ ಮಟ್ಟದಲ್ಲಿ ನೋಡೋದಾದ್ರೆ ಸರ್ಕಾರಗಳು ಹೆಚ್ಚಿನ ಮಟ್ಟದಲ್ಲಿ ಇವುಗಳಿಗೆ ಖರ್ಚು ಮಾಡಬೇಕಾಗ್ತದೆ ರೋಗ ನಿಯಂತ್ರಣಕ್ಕಾಗಿ. ಸೊ ಒಟ್ಟಾರೆಯಾಗಿ ಈ ಒಂದು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ಒಂದು ದೇಶದಲ್ಲಿ ಇದ್ರೆ ಅವು ಆರ್ಥಿಕ ಹೊರೆಯಾಗಿ ಆ ದೇಶಕ್ಕೆ ಪರಿಣಮಿಸ್ತವೆ. ಉದಾಹರಣೆಗೆ ಹೇಳಬೇಕಂದ್ರೆ 2003 ಹಕ್ಕಿ ಜ್ವರ ಬಂತು, ಏಷ್ಯಾ, ಅಮೆರಿಕಾ, ಕೆನಡಾ ಎಲ್ಲದರಲ್ಲಿ ಕಾಣಿಸ್ಕೊಂತು. ಆ ಒಂದು ಸಂದರ್ಭದಲ್ಲಿ ಒಂದು ಅಂದಾಜಿನ ಪ್ರಕಾರ $10 billion ನಷ್ಟು ನಷ್ಟ ಆಯ್ತು. ಅದೇ ರೀತಿ ಅಮೆರಿಕಾದಲ್ಲಿ ಹುಚ್ಚು ಹಸು ರೋಗ, ಈ ಮ್ಯಾಡ್ಕೋ ಡಿಸೀಸ್ ಬಂದಾಗ $3.5 billion ನಷ್ಟು ನಷ್ಟ ಆಯ್ತು. ನಮ್ಮ ದೇಶದಲ್ಲಿ 1994 ಈ ಸೂರತ್ನಲ್ಲಿ ಪ್ಲೇಗ್ ಬಂದಾಗ ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಅಂದಾಜಿನ ಪ್ರಕಾರ ಸುಮಾರು $2 billion ನಷ್ಟು ನಷ್ಟ ಆಯ್ತು. 500,000 ಜನರನ್ನ ಹಠಾತ್ ಆಗಿ ಸ್ಥಳಾಂತರ ಮಾಡಬೇಕಾಯ್ತು, ಕೈಗಾರಿಕೆಗಳನ್ನು ಮುಚ್ಚಬೇಕಾಯ್ತು, ವಾಯುಯಾನ ಮತ್ತೆ ಪರ್ಯಟನ ನಿಷೇಧನ ಮಾಡಬೇಕಾಯ್ತು. ಸೊ ಇಂಥ ಒಂದು ವಿಷಮ ಪರಿಸ್ಥಿತಿಗಳನ್ನ ಇಂಥ ಈ ರೋಗಗಳು ತಂದಿಡ್ತವೆ. ತಾವು ಇತ್ತೀಚೆಗೆ ಕೋವಿಡ್ನ ಒಂದು ಮೂಲ ಕೂಡ ಒಂದು ಅಂದಾಜಿನ ಪ್ರಕಾರ ಪ್ರಾಣಿಗಳೇ ಹೌದು. ಆದ್ಮೇಲೆ ಇದನ್ನು ಒಂದು ನಾವು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗ ಅಂತಾನೆ ತಗೊಳ್ಬೇಕಾಗ್ತದೆ. ಯಾವ ರೀತಿಯಾದಂತ ಒಂದು ಪರಿಣಾಮ ಬೀರ್ತ ಅನ್ನೋದನ್ನ ತಾವೆಲ್ಲ ಕಣ್ಣಾರೆ ನೋಡಿದ್ದೇವೆ ಮತ್ತೆ ಅನುಭವಿಸಿದ್ದೀರಿ. ಹೌದು, ಇದಿಷ್ಟು ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ಈ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ಏನು ಪರಿಣಾಮಗಳನ್ನ ಉಂಟು ಮಾಡುತ್ತೆ ಅನ್ನುವಂಥದ್ದು. ಈ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಹೇಗೆ ಸಂಪರ್ಕವನ್ನು ಮಾಡುವಂಥದ್ದು? ನನ್ನ ಒಂದು ಮೊಬೈಲ್ ನಂಬರ್ 7204776725. ಇನ್ನೊಮ್ಮೆ ಹೇಳಿ, 7204776725. ಒಳ್ಳೆಯದು ಡಾಕ್ಟರ್ ನಾಗಪ್ಪ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳ ದಿನದ ಸಂದರ್ಭದಲ್ಲಿ ಈ ವಿಶ್ವ ಪ್ರಾಣಿ ದಿನದಲ್ಲಿ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ಅಂತ ಅಂದ್ರೆ ಏನು, ಇದರಿಂದ ಏನೆಲ್ಲ ದುಷ್ಪರಿಣಾಮಗಳು ಉಂಟಾಗುತ್ತೆ, ಇದು ಯಾವೆಲ್ಲ ರೋಗಗಳು ಹರಡುತ್ತೆ ಮನುಷ್ಯನಿಂದ ಪ್ರಾಣಿಗೆ ಮತ್ತು ಪ್ರಾಣಿಯಿಂದ ಮನುಷ್ಯನಿಗೆ, ಹಾಗೂ ಇವುಗಳನ್ನ ಹೇಗೆ ನಾವು ನಿಯಂತ್ರಣವನ್ನ ಮಾಡಬಹುದು ಅನ್ನುವಂಥ ವಿಚಾರಗಳನ್ನ ವಿವರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ತಿಳಿಸಿಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಇದು ಇಂದಿನ ಕಿಸಾನ್ ವಾಣಿ. ನಮ್ಮ ನಾಳಿನ ಕಿಸಾನ್ ವಾಣಿಯಲ್ಲಿ ಹೈನು ಹೊನ್ನು, ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತು ಬಾನುಲಿ ಸರಣಿ. ಇದರಲ್ಲಿ ಜಾನುವಾರುಗಳಲ್ಲಿ ನೆನೆ ಈ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಸೂತಿಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ಜಿ ಶಂಕರೇಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಹವಾಮಾನ ವರದಿ. ಹವಾಮಾನ ಇಲಾಖೆಯ ಸ್ಥಳೀಯ ವರದಿಯಂತೆ ಹಾಸನ ಜಿಲ್ಲಾದ್ಯಂತ ಮೋಡ ಮುಸುಕಿದ ವಾತಾವರಣವಿರಲಿದ್ದು ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ. ಇಂದಿನ ಕನಿಷ್ಠ ತಾಪಮಾನ 18 degrees Celsius, ಗರಿಷ್ಠ ತಾಪಮಾನ 27 degrees Celsius ದಾಖಲಾಗಿದೆ ಎಂದು ಹವಾಮಾನ ವರದಿ ತಿಳಿಸಿದೆ. ಹವಾಮಾನ ವರದಿ ಕೇಳಿದಿರಿ.